ಇವಾಗ ತಾನೇ ತಿಳಿದರೆ ಹೇಳ ಅರಿಶಿನ ಪತ್ತಲ ಸೀರಿ ಸರಸಿ ನೀರಿಗೆ ಹೊಯ್ದ ರಸರಿಲ್ಲದ ಬಾಲಿ ಬಸರಗಳನ್ನು ಶಾಂತಿಗೆ ಮಗ್ಗಲ್ಲೇನ ಅರಸ ಶಾವಂತಿ ಹೂವಲ್ಲೇನ ಹಾದಾಗ ಹುಟ್ಟೋದು ಹಾದಾಗ ಬೆಳೆಯೋದು ಹಾದಿಲಿ ಹೋಗನ ಶರೀರದ ಜಗ್ಗೋದು ಬಾಲಿ ಬಲ್ಲರೇಳ ಇವಾಗ ತಾನೇ ತಿಳಿದರೆ ಹಾದಾಗ ಹುಟ್ಟೋದು ಹಾದಾಗ ಬೆಳೆಯೋದು ಹಾದಿಲಿ ಹೋಗನ ಶರೀರದ ಜಗ್ಗೋದು ಉತ್ತರಾಣಿ ಗಿಡವಲ್ಲೇನ ಅರಸ ಉತ್ರಾಣಿ ಕಡ್ಡಲ್ಲೇನ ಉತ್ರಾಣಿ ಕಡಿಯಲ್ಲೇನ ಭೂಮ್ಯಾಗ ಹುಟ್ಟೋದು ಭೂಮ್ಯಾಗ ಬೆಳೆಯೋದು ಭೂಮ್ಯಾಗಿನ ರುದ್ರಾಕ್ಷಿ ಚಂಡಿಯ ಚಿವಟೂರು ಬಾಲಿನಿ ಬಲ್ಲರೇಳ ಇವಾಗ ತಾನೇ ತಿಳಿದರೇಳ ಭೂಮ್ಯಾಗ ಹುಟ್ಟೋದು ಭೂಮ್ಯಾಗ ಬೆಳೆಯೋದು ಭೂಮ್ಯಾಗಿನ ರುದ್ರಾಕ್ಷಿ ಚಂಡಿಯ ಚಿವಟೂರು ಅವಡದ ಗೊನೆಯಲ್ಲೇನಾ